తలుగి పోయితు అరయ లతేయ జాజి ప్రీతి ఎష్టు బేగ నలుగి హోయితు అరయ లతేయ జాజి ప్రీతి చైత్రదిరుళ బానినంతే చైత్రదిరుళ బానినంతే సుప్రకాశమాన ప్రీతి ఎష్టు బేగ నలుగి హోయితు అరయ లతేయ జాజి ప్రీతి ಕೆನೆ ಕಟ್ಟಿದ ಮುನಿ ಸುಪ್ರೀತಿ ನಿನ್ನ ಕಣ್ಣಿನಾಳದಂಚ ಮೀನ ಮಿಂಚ ಹೊರಳು ಪ್ರೀತಿ ದೇಹವಪ್ಪಿದಾಗ ತುಟಿಯಾದುರು ವೇಗದುಸಿರು ಪ್ರೀತಿ ಅಧರ ಕಧರ ಸೋಕಿದಾಗ ಬಳೆಯ ಸಣ್ಣ ಉಲಿತ ಪ್ರೀತಿ ಬಳೆಯ ಸಣ್ಣ ಉಲಿತ ಪ್ರೀತಿ ಪ್ರೀತಿ ಪ್ರೀತಿ ಪ್ರೀತಿ ಎಷ್ಟು ಬೇಗ ನಲುಗಿ ಹೋಯ್ತು ಅರಯ ಲತೆಯ ಜಾಜಿ ಪ್ರೀತಿ ಎನ್ನೆಲ್ಲ ಮೆತ್ತನ ವಿಲುವುದುರಿಸಿರುವ ಗರಿಯು ಪ್ರೀತಿ ಕೆರೆಯ ತೆರೆಯ ಪುಟ್ಟ ಬೆರಳ ಕೆಂಪು ಹರಳು ಕಮಲ ಪ್ರೀತಿ ಬಾಳ ಬೆರಳಿನುಂಗುರಕ್ಕೆ ಪಚ್ಚೆ ಹರಳ ಮಿರುಗು ಪ್ರೀತಿ ಮಡದಿ ಮುತ್ತ ನಿತ್ತ ಮತ್ತು ತಾಯ ಕೈಯ ತುತ್ತು ಪ್ರೀತಿ ತಾಯ ಕೈಯ ತುತ್ತು ಪ್ರೀತಿ ಪ್ರೀತಿ ಪ್ರೀತಿ ಎಷ್ಟು ಬೇಗ ನಲುಗಿ ಹೋಯ್ತು ಹರಯ ಲತೆಯ ಜಾಜಿ ಪ್ರೀತಿ ವಸ್ತ್ರಕ್ಕಾಗಿ ರೇಷ್ಮೆ ಹುಳದ ತ್ಯಾಗ ಪ್ರೀತಿ ಓ ಸ್ವಂತ ಅನ್ಯ ಎಣಿಸದೇಕ ನೀತಿ ಹಕ್ಕಿ ಕಾವು ಪ್ರೀತಿ ಎಷ್ಟೋ ದೂರ ಕರೆದು ತಂದು, ಎಷ್ಟೋ ದೂರ ಕರೆದು ತಂದು, ದೊರೆಯಿತಿಷ್ಟು ಬೇಗ ಪ್ರೀತಿ, ದೊರೆಯಿತಿಷ್ಟು ಬೇಗ ಪ್ರೀತಿ, ಮಾತು ಮುತ್ತುಗಟ್ಟಲಿಲ್ಲ, ತೆಗೆದೆಸೆಯಿತು ಚಿಪ್ಪ ಪ್ರೀತಿ, ತೆಗೆದೆಸೆಯಿತು ಚಿಪ್ಪ ಪ್ರೀತಿ, ಪ್ರೀತಿ ಪ್ರೀತಿ ಪ್ರೀತಿ, ಎಷ್ಟು ಬೇಗ ನಲುಗಿ ಹೋಯ್ತು ಹರೆಯ ಲತೆಯ ಜಾಜಿ ಪ್ರೀತಿ, ಎಷ್ಟು ಬೇಗ ನಲುಗಿ ಹೋಯ್ತು ಹರೆಯ ಲತೆಯ ಜಾಜಿ ಪ್ರೀತಿ, ಚೈತ್ರದಿರುಳ ಬಾನಿನಂತೆ, ಚೈತ್ರದಿರುಳ ಬಾನಿನಂತೆ, ಸುಪ್ರಕಾಶಮಾನ ಪ್ರೀತಿ, ಎಷ್ಟು ಬೇಗ ನಲುಗಿ ಹೋಯ್ತು ಹರೆಯ ಲತೆಯ ಜಾಜಿ ಪ್ರೀತಿ.